ಆಕಾಶವಾಣಿ ಮಡಿಕೇರಿ ಕೇಳಿದರೆ ಸಮಯ ಈಗ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರೇ, ನೀವು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 0827222258. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222258. ತನ್ನೆ ಜಲದೌವ ಮುನಿಸಿಕೊಂಡಿದಿಯಾಕ ಜಲ ತನ್ನೆ ಜಲದೌವ ಮುನಿಸಿಕೊಂಡಿದಿಯಾಕ ಓ ನೀರೆ ನೀರೌವ ಒಂದು ದೂರವಾಣಿ ಕರೆ ಇದೆ, ನೋಡೋಣ. ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ವ್ಯತ್ಯಾಸ ಆಗಿದೆ. ಹಲೋ, ನೀರು ಅಂತರ್ಜಲ ಕಾಯ್ತೀವವ್ವ, ಭೂಮಿಗೆ ಇಂಗಿಸಿ ನೀರು ಅಂತರ್ಜಲ ಕಾಯ್ತೀವವ್ವ ಓ ನೀರೆ ನೀರವ್ವ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಚನ್ನಸಂತೆ ಹೋಬಳಿ ಕೆಂಚಪ್ಪ ಅಂತೇಳಿ. ಕೆಂಚಪ್ಪ? ಹೇಗಿದ್ದೀರಿ ಕೆಂಚಪ್ಪ ಅವ್ರೆ? ಚೆನ್ನಾಗಿದ್ದೀನಿ ಸರ್. ನಿಮ್ ಕಡೆ ಮಳೆ ಎಲ್ಲ ಚೆನ್ನಾಗಾಯ್ತಾ? ಹೇಗೆ ಮಳೆ? 2 inch ಆಗಿದೆ. ಇವತ್ತು ಮೋಡ ಗುಡುಗು ಎಲ್ಲ ಇದೆ, ಮಳೆ ಇಲ್ಲ. ಬಂದಿಲ್ಲ ಇವತ್ತಲ್ಲ, ಇವತ್ತು ಬಂದಿಲ್ಲ. ಏನೇನು ಬೆಳೀತಾ ಇದ್ದೀರಿ ನೀವು? ಕಾಫಿ, ಉಂಡೆ ಮೆಣಸು, ಭತ್ತ. ಎಷ್ಟು ಎಕರೆ ಕಾಫಿ ಇದೆ? ಕಾಫಿ 3 acres ಇದೆ. 3 acres ಎಲ್ಲ ಅರಬಿ ಇದೆಯಾ ಅಥವಾ ರೋಬಸ್ಟನ್ನ ಹಾಕೊಂಡಿದ್ದೀರಾ? ರೋಬಸ್ಟ ಹಾಕಿದ್ದೀವಿ. ರೋಬಸ್ಟ ಹಾಕಿದ್ರಿ. ಕಾಳುಮೆಣಸು? ಕಾಳುಮೆಣಸು ಅಷ್ಟು ಇದೆ, 3 acres. ಹಾಂ ಹಾಂ. ಯಾವ ಸಿಲ್ವರ್ ಮರಕ್ಕೆ ಹಬ್ಬಿಸಿದ್ದೀರಾ ಅಥವಾ ಹೇಗೆ? ಸಿಲ್ವರ್ ಮರ ಮತ್ತೆ ಕಾಡು ಮರ ಎಲ್ಲಕ್ಕೂ ಹಾಕಿದ್ವಿ. ಹೇಗಿತ್ತು ಈ ವರ್ಷದ ಇಳುವರಿ ಎಲ್ಲ? ಈ ವರ್ಷ ಸ್ವಲ್ಪ ಕಮ್ಮಿ, ಕಳೆದ ವರ್ಷ ಚೆನ್ನಾಗಿತ್ತು. ಈ ವರ್ಷ ಕಾಳು ಮೆಣಸು ಕಮ್ಮಿ ಆಯ್ತು. ಕಮ್ಮಿ ಆಯ್ತು ಅಂದ್ರೆ ಏನು ಕಾರಣ ಅಂತ ಗೊತ್ತಾ? ಕಳೆದ ವರ್ಷ ತುಂಬಾ ಏನಾಯ್ತು, ಒಂದ್ ವರ್ಷ ಬಂಪರ್ ಇದ್ರೆ ಇನ್ನೊಂದ್ ವರ್ಷ ಸ್ವಲ್ಪ ಡೌನ್ ಆಗ್ತದೆ. ಹಾಗೆ ಅಂದಾಜು ಎಷ್ಟು ಕಾಳು ಮೆಣಸು ಕೊಯ್ತಾ ಇದ್ರಿ? 5 quintal. ಈ ವರ್ಷ ರೇಟ್ ಕೂಡ ಚೆನ್ನಾಗಿದೆ. ಈ ವರ್ಷ ರೇಟ್ ಕೂಡ ಚೆನ್ನಾಗಿದೆ ಅಲ್ವಾ? ರೇಟ್ ಚೆನ್ನಾಗಿದೆ. ಹಾಗೆ ಭತ್ತ ಯಾವ್ದು ಬೆಳೀತಾ ಇದ್ರಿ? ಭತ್ತ ಹೈಬ್ರಿಡ್ VNR ಅಂತ. VNR? ತುಂಬಾ ಇಳುವರಿ ಬರ್ತದೆ, ಎಕರೆಗೆ 25-30 ಕ್ವಿಂಟಲ್. ಭತ್ತ ನಿಮ್ಮ ಖರ್ಚಿಗೆ ಮಾತ್ರ ಅಥವಾ ಮಾರಾಟಕ್ಕೂ ಇಟ್ಕೋತೀರಾ? ಅದು ನಾವು ಮಾರಿದಕ್ಕೆ ನಾವು ಸಣ್ಣ ಬಿಕ್ಕಿನ ತಾಳ್ತೀವಿ. ಎಲ್ಲ ಸಂಪೂರ್ಣವಾಗಿದ್ದ ಮಾರಿ ನೀವು ಬೇರೆ ತಗೋತೀರಿ? ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೇಗಿದೆ? ಭತ್ತಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರುತ್ತೆ ಅಲ್ಲಿ. ಇಲ್ಲ ಹೈಬ್ರಿಡ್ಗೆ ಹೆಚ್ಚಿನ ನೀರೇನ್ ಬೇಕಿಲ್ಲ, ಮಳೆ ಮಳೆ ಆಶ್ರಯದಲ್ಲೇ ಬೆಳಿಬಹುದು. ನಿಮ್ಮ ತೋಟಕ್ಕೆ ಹೇಗೆ ಮಳೆ ಆಶ್ರಿತ ಇದೆಯಾ ಅಥವಾ ನೀರಿನ ವ್ಯವಸ್ಥೆ ಇದೆಯಾ? ನಾನು ನೀರನ್ನು ಹೊಳೆ ಹೊಳೆ ಇದೆ ಹೊಳೆಯಿಂದ ನೀರು. ಇದು ಬೇಸಿಗೆಗಾಲದಲ್ಲೂ ಕೂಡ ನೀರು ಇರುತ್ತೆ ಹೊಳೆಯಲ್ಲಿ? ಬೇಸಿಗೆ ನೀರು ಇರ್ತದೆ ಹೊಳೆಯಲ್ಲಿ. ತುಂತುರು ನೀರಾವರಿ ಮಾಡ್ತೀವಿ. ತುಂತುರು ನೀರಾವರಿ ಮಾಡ್ಕೊಂಡಿದ್ದೀರಿ, ಹಾಗಾಗಿ ನೀರಿನ ಏನೂ ಸಮಸ್ಯೆ ಇಲ್ಲದೆ ಇದು ಮಾಡ್ತಾ ಇದ್ರಿ? ಸಮಸ್ಯೆ ಏನಿಲ್ಲ. ಹಾಗೆ ಹೈನುಗಾರಿಕೆಯಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ದೀರಾ? ಎರಡು ಹಸು ಇದೆ, ನಾಟಿ ಹಸುಗಳು. ಹಾಲು ನಿಮ್ಮ ಮನೆಗೆ ಮಾತ್ರ ಅಥವಾ ಮನೆಗೆ ಅಥವಾ ಅಕ್ಕಪಕ್ಕದಲ್ಲೆಲ್ಲೂ ಮಾರಾಟ ಮಾಡಲ್ಲ? ಇಲ್ಲ ಇಲ್ಲ, ಅದು ಸ್ವಲ್ಪ ಕೊಡೋದು ನಾಟಿ ಹಸುಗಳು. ಮನೆಗೆ ಮಾತ್ರ ಬೆಳೀತಾರೆ. ಈ ಬೇಸಿಗೆಯಲ್ಲಿ ಮೆಣಸಿನ ಗಿಡ ಬೆಳಿತೀವಿ, ಮತ್ತೆ ರಾಗಿ ಬೆಳಿತೀವಿ ಗದ್ದೆ ಗದ್ದೆಯಲ್ಲಿ. ಅಂದ್ರೆ ಒಂದು ಹಂತದಲ್ಲಿ ಭತ್ತ ಮತ್ತೆ ತೆಗೆದ್ಮೇಲೆ ರಾಗಿನೂ ಕೂಡ ಬೆಳಿತೀರಿ? ಹೌದೌದು. ಹೇಗೆ ರಾಗಿಯ ಒಂದು ಇಳುವರಿ ಹೇಗಿರುತ್ತೆ ನಮ್ಮ ಕೊಡಗಿನ ವಾತಾವರಣದಲ್ಲಿ? ಹಾಗಾದ್ರೆ ನಿಮ್ಮ ಮಾರುಕಟ್ಟೆ ಹೆಚ್ಚಿಗೆ ಆ ಕಡೆ ಹಾಸನ ಕಡೆಗೆ ಹೋಗ್ತೀರಿ? ಹಾಸನ. ಅದು ಅಲ್ಲದೆ ಕೆರೆ ಏನಾದ್ರು ಮಾಡ್ಕೊಂಡು ಮೀನ್ ಸಾಕಣೆ ಅಥವಾ ಬೇರೆ ಏನಾದ್ರು ಇದು ಮಾಡಿದಿರಾ? ಇಷ್ಟೇ. ಹೇಗನ್ಸುತ್ತೆ ಕೃಷಿ ಬದುಕು? ಕೃಷಿ ಬದುಕು ಚೆನ್ನಾಗಿದೆ, ಅದಕ್ಕೆ ಹೊಂದ್ಕೊಂಡು ಹೋಗೋದ್ರಿಂದ ಹಾಗಾಗಿ ಏನು ಸಮಸ್ಯೆ ಆಗಲ್ಲ. ಅದಕ್ಕೂ ನಾವೇ ಮಾಡ್ಕೊಂಡು ನಮ್ಮ ಕೃಷಿಯನ್ನ ಎಳಿಗೆ ಕಂಡ್ಕೊಂಡ್ರೆ ಒಳ್ಳೇದಂತೀರಿ? ಹೌದೌದು. ಈ ವರ್ಷದ ಇಳುವರಿ ಹೇಗಿದೆ? ಈಗಾಗಲೇ ಮಳೆ ಕೂಡ ಆಗಿದೆ, ಕಾಫಿಗೆಲ್ಲ ಹೆಚ್ಚು ನೀರು ಹಾಕುವಂತ ಪ್ರಮೇಯ ಬಂದಿಲ್ಲ. ಈ ವರ್ಷ ಚೆನ್ನಾಗಿ ಮಳೆ ಆಗಿದೆ, ಹೂವಿನ ಮಳೆ, ಮುಂದೆ ಒಳ್ಳೆ ಇಳುವರಿ ಬರೋ ಮೂರಿದ್ವಿ. ಕಾಫಿ ಎಷ್ಟಾಗುತ್ತೆ ಒಂದು 3 ಎಕರೆಯಲ್ಲಿ ಆವರೇಜ್ ನಿಮಗೆ? 3 ಎಕರೆ 110 ಕಿಲ ಬರ್ತದೆ ಒಟ್ಟು 3 ಎಕರೆಯಿಂದ. ಅಂದಾಜೊಂದು 32-33 ಚೀಲ ಕುಯ್ತಾ ಇದ್ದೀರಿ? ಒಳ್ಳೆ ಇಳುವರಿನೂ ಇದೆ ಆ ಕಡೆಗೆ ಅಲ್ವಾ? ಹಾಗೆ ಆ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಏನಾರಿದೆಯಾ? ಆನೆ ಮತ್ತೆ ಕಾಡಂಗಿ ಮತ್ತೆ ನವಿಲಂತೂ ತುಂಬಿ ಹೋಗಿದೆ. ಭತ್ತದ ಕೃಷಿಗೆ ಸ್ವಲ್ಪ ತೊಂದರೆ ಇದೆ ಅದರಿಂದ. ಮತ್ತೆ ಏನ ತರಕಾರಿ ಗಿಡ ಎಲ್ಲ ತಿನ್ನ ಕಾಯ್ಬೇಕು ಹೋಗಿ. ಬೆಳಿಗ್ಗೆ ಒಂದು 6 ಗಂಟೆಗೆ ಬರ್ತದೆ, ಸಂಜೆ ಪುನಃ 6 ಗಂಟೆಗೆ ಬರ್ತದೆ. ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಇಷ್ಟೊತ್ತಿಗೆ ಬಂದು ಹೋಗ್ತೇವೆ ಅಂತ. ಹಾಗೆ ತರಕಾರಿನು ಏನೇನ್ ಬೆಳಿತೀರಿ? ತರಕಾರಿ ಬೀನ್ಸ್ ಹಾಕ್ತೀವಿ, ಮತ್ತೆ ಬೆಂಡೆಕಾಯಿ ಅದೆಲ್ಲ ಮನೆ ಮಾತ್ರ ಬೆಳ್ಕೊಳ್ತೀವಿ. ಹಾಗೂ ಒಟ್ಟು ಕೃಷಿ ಬದುಕಲ್ಲಿ ಒಂದು ನೆಮ್ಮದಿಯನ್ನ ಕಾಣ್ತಾ ಇದ್ದೀರಿ? ಹೌದು ಸರ್. ನಿಮ್ಮ ವಿದ್ಯಾಭ್ಯಾಸ ಏನು? ಸರಿಗಂಚಪ್ಪ ನಿಮ್ಗೊಂದು ಪ್ರಶ್ನೆ. ಭತ್ತದ ಬೆಳೆಯಲ್ಲಿ ಹೆಚ್ಚಾಗಿ ಯಾವ ಲಘು ಪೋಷಕಾಂಶದ ಕೊರತೆ ಕಂಡುಬರುತ್ತೆ? ಒಂದು ಲಘು ಪೋಷಕಾಂಶಗಳ ಸುಣ್ಣ ಅಲ್ಲ, ಲಘು ಪೋಷಕಾಂಶದ ಕೊರತೆ ಕಂಡು ಬರುತ್ತೆ. ಯಾವುದು? ಜಿಂಕ್. ನೋಡಿ, ಇರಬಹುದು ಅಂತಲ್ಲ, ಅದು ಸರಿಯಾದ ಉತ್ತರ. ಸತು ಅಥವಾ ಜಿಂಕ್ ಪೋಷಕಾಂಶದ ಕೊರತೆ ಭತ್ತದ ಬೆಳೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ನೋಡಿ, ಭತ್ತ ಬೆಳೆದ್ರೆ ನಿಮ್ಗೆ ಅದರ ಅನುಭವ ಇದೆ ಅಲ್ವಾ? ಅಂತ ಸಂದರ್ಭದಲ್ಲಿ ನೀವು ಹೇಗೆ ಅದನ್ನ ನೀಡ್ತೀರಿ ಅದಕ್ಕೆ? ಲಘು ಪೋಷಕಾಂಶ ಯಾವ್ದು ಗೊತ್ತಿಲ್ಲ, ಮಣ್ಣು ಪರೀಕ್ಷೆ ಮಾಡಿ ಸುಣ್ಣ ಕೊಡ್ತಾ ಇರ್ತೀರಿ? ಇಲ್ಲ, ಹಾಗೇನೆ ಹಾಗೇನೆ ಒಂದು ಅಂದಾಜಲ್ಲಿ ಕೊಡ್ತೀರಿ 6 ವರ್ಷಕ್ಕೊಮ್ಮೆ. ಸರಿ ಕಂಚಪ್ಪರ್, ಇದು ಸರಿಯಾದ ಉತ್ತರವನ್ನ ಕೊಟ್ಟಿದ್ರಿ, ಜಿಂಕ್ ಪೋಷಕಾಂಶ ಅಂತ ಹೇಳಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ನಿಮ್ಗೆ. ರೈತ ಬಾಂಧವರೇ, ಇದೀಗ ಏಪ್ರಿಲ್ ತಿಂಗಳಲ್ಲಿ ನಾವಿದ್ದೇವೆ. ಕಾಳುಮೆಣಸು ಹೆಚ್ಚಾಗಿ ಕೊಡಗು ಜಿಲ್ಲೆಯಲ್ಲಿ ಕಟಾವು ಆಗಿದೆ, ಒಣಗಿದೆ. ಅಲ್ಲಲ್ಲಿ ಮಾತ್ರ ಕಾಳುಮೆಣಸಿನ ಕೊಯ್ಲಿಗೆ ಬಾಕಿ ಇರಬಹುದು. ಕಾಳುಮೆಣಸು ಬಳ್ಳಿಗೆ ಮಾರ್ಚ್ ಕೊನೆಯ ವಾರದಿಂದ ಏಪ್ರಿಲ್ ಮತ್ತು ಮೇ ಮೊದಲನೇ ವಾರದವರೆಗೆ, ಅದು ಹೆಚ್ಚಾಗಿ ಬಿಸಿಲಿರುವಂತಹ ಸಂದರ್ಭದಲ್ಲಿ ವಾರಕ್ಕೆ ಪ್ರತಿ ಬಳ್ಳಿಗೆ 40-50 ಲೀಟರ್ ನೀರನ್ನು ಬುಡಕ್ಕೆ ಹಾಕಿದರೆ ಇಳುವರಿ ಹೆಚ್ಚಾಗುತ್ತೆ. ಹಾಗೆ ನೀರನ್ನು ಕೊಡದೆ ಏಪ್ರಿಲ್ ಮೇಯಲ್ಲಿ ಮಳೆ ಬಾರದೆ ಜೂನ್ನಲ್ಲಿ ಬಂದರೆ ಬಳ್ಳಿ ಜುಲೈ ಅಥವಾ ಆಗಸ್ಟ್ನಲ್ಲಿ ಹೂ ಬಿಡುತ್ತೆ. ಜುಲೈನಲ್ಲಿ ಬಂದ ಹೂಗಳಲ್ಲಿ ಹೆಚ್ಚು ಹೆಣ್ಣು ಹೂಗಳಿದ್ದು ಗಂಡು ಮತ್ತು ಹೆಣ್ಣು ಹೂಗಳು ತುಂಬ ಕಡಿಮೆ ಇರುತ್ತೆ. ಇದರಿಂದ ಸರಿಯಾಗಿ ಪರಾಗಸ್ಪರ್ಶ ಆಗದೆ ಕೊತ್ತು ಬೀಳುವುದು ಕೂಡ ಸಾಮಾನ್ಯವಾಗಿರುತ್ತೆ, ಅಥವಾ ದಾಟು ಮಣಿಯಿಂದ ಕೂಡಿದ ಗೊಂಚಲನ್ನು ನಾವು ಗಮನಿಸಬಹುದು. ಬಳ್ಳಿಗಳ ಮೇಲೆ ಸೂರ್ಯರಶ್ಮಿ ನೇರವಾಗಿ ಬಿದ್ದು ಸಂಪೂರ್ಣವಾಗಿ ಹಳದಿಯಾಗಿದ್ದರೆ ಅಂಥ ತೋಟಗಳು ಹೆಚ್ಚಾಗಿ ತೋಟಗಳ ಅಂಚಿನಲ್ಲಿ ಈ ರೀತಿ ಕಂಡುಬರುತ್ತೆ. ಕಾಳುಮೆಣಸಿನ ಬಳ್ಳಿಗಳ ಮೇಲೆ 2 ಕೆಜಿ ಸುಣ್ಣವನ್ನು 1 ಬ್ಯಾರಲ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಬೇಕಾಗುತ್ತೆ. ರೋಗಬಾಧೆಯಿಂದ ಬಳಲಿ ಏನಾದರೂ ಬಳ್ಳಿ ಸತ್ತು ಹೋದಲ್ಲಿ ಬಳ್ಳಿಗಳನ್ನು ಬೇರು ಸಮೇತ ಕಿತ್ತು ತೋಟದಿಂದ ಹೊರಗೆ ನಾಶಪಡಿಸಬೇಕು. ಇಲ್ಲದಿದ್ದರೆ ಅದರಲ್ಲಿರುವಂಥ ಕೀಟಗಳು ಮತ್ತೆ ಆರೋಗ್ಯವಂತ ಬಳ್ಳಿಗಳನ್ನು ದಾಳಿ ಮಾಡಬಹುದು. ತೋಟದಲ್ಲಿ ಕನಿಷ್ಠ 20-25% ನೆರಳಿರುವ ಹಾಗೆ ನೋಡಿಕೊಳ್ಳಬೇಕು. ಬಳ್ಳಿಯ ಸುತ್ತ ಹಸಿರು ಎಲೆ, ಒಣ ಎಲೆ ಅಥವಾ ಸಾವಯವ ಪದಾರ್ಥಗಳ ಹೊದಿಕೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಬಳ್ಳಿಯ ಬುಡ ಬೇಗ ಒಣಗದಂತೆ ತಡೆಗಟ್ಟಬಹುದು. ಕೆಲವು ತೋಟಗಳಲ್ಲಿ ಬಳ್ಳಿಗಳು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತಿರುವ ಸಮಸ್ಯೆ ಕಾಣ್ತಾ ಇದ್ದರೆ ಅಂತಹ ಬಳ್ಳಿಗಳ ಎಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತೆ. ಸಣ್ಣ ಸಣ್ಣ ಶಲ್ಕ ಕೀಟ, ರಸ ಹೀರುವ ಕೀಟಗಳು ಏನಾದರೂ ಕಾಣಿಸ್ಕೊಂಡ್ರೆ ಇವುಗಳ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ ಡೈಮಿಥೋಯೇಟ್ ಎಂಬ ಕೀಟನಾಶಕವನ್ನು ಮಿಶ್ರಣ ಮಾಡಿ ಸಿಂಪಡಿಸಬೇಕಾಗುತ್ತೆ. ನರ್ಸರಿ ಮಾಡಿದರೆ ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಈ ಕೀಟಗಳನ್ನು ನಿಯಂತ್ರಿಸಬಹುದು. ಕೆಲವು ತೋಟಗಳಲ್ಲಿ ಅದರಲ್ಲೂ ಕೂಡ ಸಿಲ್ವರ್ ಮರಗಳ ಮೇಲೆ ಏನಾದರೂ ಈ ಕಾಳುಮೆಣಸುಗಳ ಬಳ್ಳಿಯನ್ನು ಹಬ್ಬಿಸಿದರೆ ಇಲ್ಲಿ ಗೆದ್ದಲಿನ ಬಾಧೆ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ. ಗೆದ್ದಲು ಹುಳುಗಳು ದಾಳಿ ಮಾಡಿ ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ರೆ ಇದರ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಎಂಬ ಕೀಟನಾಶಕವನ್ನು ಬೆರೆಸಿ ಸಿಲ್ವರ್ ಮರದ ಕಾಂಡಕ್ಕೆ ನಾವು ಸಿಂಪಡಣೆಯನ್ನು ಮಾಡೋದ್ರಿಂದ ಈ ಗೆದ್ದಲು ಹುಳುಗಳ ತೊಂದರೆಯಿಂದ ನಾವು ಪರಿಹಾರವನ್ನು ಪಡ್ಕೋಬಹುದು. Thank you. ಕರಿಯ ವಿಷವಾಗಿ ಕೊಲ್ಲುವುದು, ಕರಿಯ ವಿಷವಾಗಿ ಕೊಲ್ಲುವುದು. ಶೀತ ನೀರಿಂದ ಬರುವಾವು ಕಲುಷಿತ ನೀರಿಂದ. ಅತ್ಯಮೂಲ್ಯ ನಿಸರ್ಗ ಸಂಪತ್ತು. ನೀರನ್ನು ವ್ಯರ್ಥ ಪೋಲು ಮಾಡಬಿರಿ. ನಲ್ಲಿಯಲ್ಲಿ ನೀರು ಅನಾವಶ್ಯಕ ಸೋರಿ ಹೋಗದಿರಲಿ. ಈ ಸಂಪತ್ತಿನ ಅಸಮರ್ಪಕ ಬಳಕೆಯಿಂದ ಹಾನಿ ನಮಗೆ. ನೀರನ್ನು ಮಣ್ಣಿನೊಳಗೆ ಇಂಗುವಂತೆ ಮಾಡಿ ಅಂತರ್ಜಲವನ್ನ ವೃದ್ಧಿಸಿಕೊಳ್ಳಬೇಕು. ಅಂತರ್ಜಲ ವೃದ್ಧಿಸದೆ ಕೊಳವೆ ಬಾವಿಗಳನ್ನು ತೋಡುವುದು ಫಲಕಾರಿಯಲ್ಲ. ನೀರಿನ ಸದ್ಬಳಕೆ ಮತ್ತು ಎಚ್ಚರದ ಬಳಕೆ ಮನುಕುಲದ ಭವಿಷ್ಯಕ್ಕೆ ಅವಶ್ಯಕ ಅನಿವಾರ್ಯ. ಬಾದವರೇ, ಇಂದಿನ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0877222858. ಕೇಳುವರೆ ಮುಂದೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಯಿಂದ 27,700 ರೂಪಾಯಿ, ಅರಬಿಕಾ ಚೆರಿ 15,400 ರೂಪಾಯಿಯಿಂದ 17,100 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 27,200 ರೂಪಾಯಿಯಿಂದ 27,500 ರೂಪಾಯಿ, ರೋಬಸ್ಟಾ ಚೆರಿ 12,700 ರೂಪಾಯಿಯಿಂದ 13,250 ರೂಪಾಯಿ. ರೈತ ಬಾಂಧವರೇ, ಈ ದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರೆ ಪಡೆದಂತಹ ಕೆಂಚಪ್ಪ ಅವರು ಹಾಗೂ ರೇಡಿಯೋದಲ್ಲಿ ಅಳಿಸಿರುವಂತಹ ಎಲ್ಲ ರೈತ ಬಾಂಧವರಿಗೂ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬೆಟ್ಟತೂರು ಗ್ರಾಮದ ಚಿರೆಮನೆ ಕುಟುಂಬದ ಪಟ್ಟೆದಾರ ಕೆಂಚಪ್ಪ ರಾಜು ಅವರು ಇಂದು ಮಧ್ಯಾಹ್ನ ನಿಧನರಾದರು. 88 ವರ್ಷ ಪ್ರಾಯದ ಚಿರೆಮನೆ ಕೆಂಚಪ್ಪ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಟ್ಟತೂರು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪಿನ ವಿವರ. ಇದೇ ತಿಂಗಳ ತಾರೀಕು 16 ಮತ್ತು 17ರಂದು ನಡೆಯುವ ಸಿಇಟಿ ಪರೀಕ್ಷೆ ತಯಾರಿಗೆ ಸಂಬಂಧಪಟ್ಟಂಗೆ ಇಂದು ಜಿಲ್ಲಾಧಿಕಾರಿ ಸಭಾಬಾಡಿಲಿ ಪೂರ್ವಭಾವಿ ಸಭೆ ನಡೆತ. ಜಿಲ್ಲಾಧಿಕಾರಿ ವೆಂಕಟರಾಜವು ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯಾಗಿ ಸಿಸಿಟಿವಿ ಇರೋಕು, ಶುದ್ಧ ಕುಡಿಯುವ ನೀರು, ಮನರು ಮಾಡಿರೋ ಶೌಚಾಲಯ ಇರೋಕು, ಸಿಇಟಿ ಪರೀಕ್ಷೆ ಸಂಬಂಧ ಸರ್ಕಾರದ ಮಾರ್ಗಸೂಚಿನ ಕಡ್ಡಾಯಾಗಿ ಪಾಲಿಸುವಂಗೆ ಜಿಲ್ಲಾಧಿಕಾರಿಯವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹಂಗೆ ಪರೀಕ್ಷೆಗೆ ಗೊತ್ತು ಮಾಡಿರುವ ಎಲ್ಲ ಹಂತದ ಅಧಿಕಾರಿಗ ಸಿಇಟಿ ಮಾರ್ಗಸೂಚಿನಂಗೆ ಕೆಲಸ ಮಾಡೋಕುತ್ತ ಹೇಳ್ದು. 2025-26ನೇ ಸಾಲ್ನ 2025ರ ಏಪ್ರಿಲ್ 1ರಿಂದ 2026ರ ಮಾರ್ಚ್ 31ರ ಮುಟ್ಟ ಇರುವ ಆಸ್ತಿ ತೆರಿಗೆನ ಏಪ್ರಿಲ್ ತಿಂಗಲಿ ಶೇಕಡ 5ರಷ್ಟು ರಿಯಾಯಿತಿಲಿ, ಮೇ ಮತ್ತು ಜೂನ್ ತಿಂಗಲಿ ದಂಡ ಇಲ್ಲದೆ ಜುಲೈ ತಿಂಗಳ ಪ್ರತಿ ತಿಂಗಳ ದಂಡ ಕೊಟ್ಟು ಆಸ್ತಿ ತೆರಿಗೆನ ಕಟ್ಟೋಕು, ಆಸ್ತಿ ಮಾಲೀಕರು ಸರಿಯಾದ ಸಮಯದಲ್ಲಿ ಆಸ್ತಿ ತೆರಿಗೆ ಕಟ್ಟಿ ರಿಯಾಯಿತಿ ಪಡ್ಕೊಳಕ್ಕೆ ಸರ್ಕಾರದ ಆದೇಶದಂಗೆ ಕೈ ಬರವಣಿಗಿನ ಖಾತಾ ದಾಖಲಾತಿಗಳನ್ನ ನಿಷೇಧಿಸಿರೋದ್ರಿಂದ ಆನ್ಲೈನ್ಲಿ ಈ ಆಸ್ತಿ ಖಾತಾ ದಾಖಲಾತಿ ಮಾಡಿಸಿಕೊಂಡವ್ರನ್ನ ಬಿಟ್ಟು ಕೈ ಬರವಣಿಗೆ ದಾಖಲಾತಿ ಇರೋ ಅಗತ್ಯ ದಾಖಲಾತಿಗಳನ್ನ ಕೊಟ್ಟು ಆಸ್ತಿ ದಾಖಲಾತಿಗಳನ್ನ ಆನ್ಲೈನ್ಲಿ ನಮೂನೆ ಮೂರು ಹಂಗೆ ನಮೂನೆ ಮೂರು ಎ ಇದರಲ್ಲಿ ಈ ಆಸ್ತಿ ದಾಖಲೆ ಮಾಡಿಸಿಕೊಳ್ಳುವಂಗೆ ಸೂಚನೆ ಕೊಟ್ಟಳು. ಹಂಗೆ ಕುಡಿಯುವ ನೀರನ್ನ ಜಾಸ್ತಿ ಪೋಲು ಮಾಡದೆ ಉಪಯೋಗಿಸೋಕ್ಕೂ, ಹಸಿ ಕಸ ಒಣಕಸಗಳನ್ನ ಬೇರೆ ಬೇರೆಯಾಗಿ ಮಾಡಿ ತ್ಯಾಜ್ಯನ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡೋಕ್ಕೂ, ಪುರಸಭೆಗೆ ಕಟ್ಟುವ ಆಸ್ತಿ ತೆರಿಗೆ, ಅಂಗಡಿ ಬಾಡಿಗೆ, ನೆಲ ಬಾಡಿಗೆಗಳನ್ನ ಸರಿಯಾಗಿ ಕಟ್ಟಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸಹಕರಿಸುವಂಗೆ ಕುಶಾಲನಗರದ ಪುರಸಭೆ ಮುಖ್ಯಾಧಿಕಾರಿಯವರು ತಿಳಿಸಿದಳು. ಮಡಿಕೇರಿ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆನ ಎರಡನೇ ಸಮುದಾಯದತ್ತ ಇಸ್ಕೂಲ್ನ ಕಾರ್ಯಕ್ರಮ ನಡೆತ. ಈ ಹೊತ್ತಲ್ಲಿ ಇಸ್ಕೂಲ್ ಹಿರಿಯ ಮುಖ್ಯ ಶಿಕ್ಷಕಿ ಹೆಚ್ ಕೆ ಸುಶೀಲಾ ಅವರು ಮಾತಾಡಿ ಇಸ್ಕೂಲ್ಲಿ ಸಿಗುವ ಪುಕ್ಸಟೆ ಸೌಕರ್ಯ ಹಂಗೆ ಸರ್ಕಾರದ ಕಡೆಯಿಂದ ಸಿಗುವ ಸೌಕರ್ಯಗಳ ಬಗ್ಗೆ ವಿವರಿಸಿದರು. ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ನ 2025ನೇ ಯೂತ್ ಫೋರಂಗೆ ಮಡಿಕೇರಿನ ಯದೀಶ್ ಕುಂಬಳತಿಲ್ ರಮೇಶ್ ಪ್ರತಿನಿಧಿಯಾಗಿ ಭಾರತದ ಆಯ್ಕೆಯಾಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಲಿ ಕೊಡಗು ಜಿಲ್ಲೆಯಲ್ಲಿ ಆಹಾರ ಪರವಾನಿಗೆ ಪಡೆದಿರುವ ತಯಾರಕರು, ರೀಪ್ಯಾಕರ್, ರೀಲೇಬರ್ ಪ್ರತಿ ವರ್ಷ ತಮ್ಮ ವಾರ್ಷಿಕ ವಹಿವಾಟಿನ ವಿವರನ ಬರುವ ತಿಂಗಳ ತಾರೀಕು 31ರ ಒಳಗೆ ವೆಬ್ಸೈಟ್ಲಿ ವಿವರಗಳನ್ನ ಹಾಕಕ್ಕೆ, ಹಂಗೆ ಆಹಾರ ನೋಂದಣಿ ಪರವಾನಿಗೆ ಪಡೆಯದೆ ವ್ಯಾಪಾರ ವಹಿವಾಟು ನಡೆಸವು ತಕ್ಷಣ ಇಲಾಖೆಯಿಂದ ಪರವಾನಿಗೆ ಪಡ್ಕೊಳಕ್ಕೆ, ತಪ್ಪಿರೆ ದಂಡ ಹಾಕುವೇತ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತಾಧಿಕಾರಿ ಅಂಕಿತಾಧಿಕಾರಿಯವು ತಿಳಿಸಿದಳು. ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಇದೇ ತಿಂಗಳ ತಾರೀಕು 12ರಂದು 4:00 ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗಲಿ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮ ನಾಳೆ 11:00 ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಇದೇ ತಿಂಗಳ ತಾರೀಕು 14ರಂದು 10:30 ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರಾತ್ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಮುಂದೆ ಕೆಲವು ಜಾಹೀರಾತು. ಕೊಡವ ಒಕ್ಕಡೊಕ್ಕಡ ಕೇರುಬಲಿ ನಮ್ಮೆ ಬಾಳೆ ಕುಟ್ಟಿರ ಕಬ್ ದಂಡಾಯಿರು ತಂಜಿ ಮೇ 4ನೇ ತಾರೀಕು ನೀಟ್ ಪರೀಕ್ಷೆ ಉಳ್ಳಾನ ಉಂಡು ಓರ್ ದಿನ ಮಿಂಗವೆ ಅಣ್ಣಿ ಮೇ 1 ದಂಡು ಪಿಂಜ 3 ಅರಮೇರಿ SMS ಸ್ಕೂಲ್ ಪರಂಬುಲು ನಡ್ತುವ. ಕೊಡವ ಒಕ್ಕ ಟೀಮ್ ಎಂಟ್ರಿ ಕೊಡ್ಪಕ್ಕೆ ಸಂಪರ್ಕ ಚಿಡಿ 9483651833. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-60-176. ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ನುರಿತ ಅರ್ಹ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಡ್ ಪದವಿ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಬೇಕಾದ ಸಂಖ್ಯೆ 7595952595. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 5 ಲಕ್ಷದಿಂದ ಹಿಡಿದು 34 ಲಕ್ಷಗಳವರೆಗಿನ ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296643616. ಕಾಟಕೇರಿ ಶ್ರೀ ಈಶ್ವರ ಅಪೇಂದ್ರಪ್ಪ ಹಾಗೂ ಶ್ರೀ ಭದ್ರಕಾಳಿ ದೇವರ ಉತ್ಸವ April 7-12 ನಡೆಯಲಿದ್ದು, ತಾರೀಕು 10 ಕಾಳೆ ಹಿಡಿಯುವುದು, ಅದೇ ರಾತ್ರಿ ಕಾಳೆಬನ ಹತ್ತುವುದು, 11 ಕಾಳೆಬನ ಇಳಿಯುವುದು, 12 ಬೇಡಹಬ್ಬ ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದ್ದಾರೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಹಾಗೂ ಜೀರ್ಣೋದ್ಧಾರ ಸಮಿತಿ. ಕುಂಜಲಗಿರಿ ಗ್ರಾಮತ್ರ ಶ್ರೀ ಮಡಗೋಡ ಶಾಸ್ತ್ರವರ ಕಾಲತ್ರ ನಮ್ಮೆ ಇದೇ April 11-12 ನಡಪ. ನಾಳಂಕೆ 11 ಹತ್ತು ಪೊರೋಟ ಬಂದಿತ್ತು ನಮ್ಮೆ ಕೂಡಿತು ಭಂಡಾರಡು ಅಲ್ಲಿಂಜ ಮಾಪೂಜೆ ಕೈಂಜದು ಪಾಯಸ ಪ್ರಸಾದ 11 ಬೈಟ್ ತೆರೆ ಶುರುವಾಯಿತು. 12 ಪೊಲಾಕ ವಿಷ್ಣುಮೂರ್ತಿ ಅಜ್ಜಪ್ಪ ಪಿಂಜ ಕುಂದಮ್ಮೆ ಚೌಂಡಿತರೆ ಅದಾನದು ಮಜ್ಜನ ಅನ್ನದಾನ ಉಂಟು ಅದಾನದು ಬೈಟಾಪಕ ಬಾರಣಿ ಈ ದಂಡು ದಿನದ ಕೊಯ್ಮೆಕ್ಕೆ ನಾಡರ ಮಾಜನ ಅರಗಣಗಳು ನಿಂತು ದೇವರ ಆಶೀರ್ವಾದ ಪಡೆದ ಉಂಡು ತಕ್ಕ ಮುಖ್ಯಸ್ಥಂಗ ಪಿಂಜ ಊರ ದೇವಸ್ಥಾನ ಯೂನಿಯನ್ ಸಮಿತಿಗಾರ ಕಟ್ಟಣಿತು. ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಇದೇ 16-17 ನಡಪಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿನ ಏದೇ ತೊಂದರೆ ಆಕತನಿಗೆ ನಡೆತಕ್ಕೆ ಅವಶ್ಯ ತಯಾರಿ ಮಾಡಿಯೋವನಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತತ್ತು. ಸಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟನಕ್ಕೆ ತಂಗರ ಕಚೇರಿಯ ಸಭಾಬಾಡಿಯಲ್ಲಿ ನಡೆದ ಮುಪ್ಪಡೆ ಸಭೆಯ ಕೊರವುಕಾರಿಕೆ ವಹಿಸಿನ ತಕ್ಕಪರಂದ ಜಿಲ್ಲಾಧಿಕಾರಿ ಪರೀಕ್ಷೆ ನಡಪ ಕೇಂದ್ರದ ಸಿಸಿಟಿವಿ ಕಡ್ಡಾಯ ತಿಪ್ಪಾಂಡ ಕೂಟಕ್ಕೆ ಕುಡಿಪ ನೀರು ಕುಡ್ಡನಕ್ಕೆ ಅವಶ್ಯ ಮೂಲಭೂತ ಸೌಲಭ್ಯತನ ಸರ್ಕಾರ ಮಾರ್ಗಸೂಚಿ ಪೋಲಿ ವ್ಯವಸ್ಥೆ ಮಾಡುವುದಕ್ಕೆ ನಿರ್ದೇಶನ ಮಾಡಿದ್ದು ಪರೀಕ್ಷೆಯ ಸಂದರ್ಭ ಪಾಲನೆ ಮಾಡಿದ ನೇಮಂತ್ರ ಮೇಲೆ ತಾಕೀತು ಮಾಡಿಚಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಗಳನ್ನು ಮಂಜುಳಾ ತಕ್ಕ ಬರೆದಿತ್ತು. ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಸೇಂಟ್ ಮೈಕಲ್ಸ್ ಪಿಯು ಕಾಲೇಜ್, ಸೇಂಟ್ ಜೋಸೆಫ್ ಪಿಯು ಕಾಲೇಜ್ ಪಿಂಜ, ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ ನಡೆಸುವ ಸಿಇಟಿ ಪರೀಕ್ಷೆ ಎಳೆದುವಕ್ಕೆ ಜಿಲ್ಲೆಯಲ್ಲಿ ಒಟ್ಟು 1767 ಮಕ್ಕಳ ನೋಂದಣಿ ಮಾಡಿ ಎಣಿತು ಅರಿಚಿಟ್ಟಿತ್ತು. ಪರೀಕ್ಷೆ ಆಂದೋಲನ ನಡೆಸುವಕ್ಕೆ ಇಲಾಖೆಯ ಆಧಾರದಲ್ಲಿ ನಡೆತನ ಕ್ರಮತ್ರ ಮಾಹಿತಿಯನ್ನು ಕೊಡುತ್ತದೆ. ಸಭೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಮುಖ್ಯಪಟ್ಟವು ಹಾಜರಿಂಜತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡುಕೂಟತ್ತು ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮ ನಾಳೆ ಪಲಕ 11 ಮಡಿಕೇರಿ ಗಾಂಧಿ ಭವನತ್ತು ನಡಪ. ಅದೇ ಪೋಲೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಸಮಾಜ ಕಲ್ಯಾಣ ಇಲಾಖೆಯ ಕೂಡುಕೂಟತ್ತು ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಐಂಡ ನ್ಯೂಟನ್ 14ನೇ ಪುಟ್ಟನ ನಾಳನ್ನು ಇದೇ 14 ಪಲಕ 10:30 ಮಡಿಕೇರಿ ಗಾಂಧಿ ಭವನತ್ತು ಕೈಪ. ಅಂದು ಪಲಕ 7:30 ಮಡಿಕೇರಿ ಕಾವೇರಿ ಕಲಾಕ್ಷೇತ್ರ ತಿಂಜ ಫೀಲ್ಡ್ ಮಾರ್ಷಲ್ ಕುಂದರ ಕಾರ್ಯಪ್ಪ ಸರ್ಕಲ್ ಕೆತ್ತನೆ ಬಾರ ಬಾರ ಕಲಾತಂಡ ಕಾರಡಿಂಜ ಸಾಂಸ್ಕೃತಿಕ ಮೆರವಣಿಗೆ ನಡಪ. ವಿರಾಜಪೇಟೆ ಸರ್ಕಾರಿ 1ನೇ ದರ್ಜೆ ಕಾಲೇಜ್ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಪಿಂಜ ಅರ್ಥಶಾಸ್ತ್ರ ವಿಭಾಗದ ಕೂಡುಕೂಟತ್ತು ಯುವ ಪೀಳಿಗೆಗೆ ಸಹಕಾರಿ ಕೋವರ ಮೀದ ಅರಿವಿಕೆ ಕೊಡುವ ಕಾರ್ಯಕ್ರಮ ಕಾಲೇಜಲ್ಲಿ ಕಾಯ್ತು ನಡೆದತ್ತು. ಗಿಡಕ ನೀರು ಉಕ್ಕುವಣ ಮೂಲಕ ಕಾಲೇಜಿನ ಪ್ರಿನ್ಸಿಪಲ್ ಡಾ ದಯಾನಂದ್ ಮೊಳಿಯಿಟ್ಟ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡಿತು ತಕ್ಕ ಬರಂದ ಕೊಡಗು ಜಿಲ್ಲಾ ಸಹಕಾರಿ ತರಬೇತಿ ಸಂಸ್ಥೆಯ ಪ್ರಿನ್ಸಿಪಲ್ ಡಾ ರೇಣುಕ ಸಹಕಾರಿ ಕೋವರ ಮೂಲ ಮಹತ್ವ ಸಹಕಾರಿ ಸಂಘದ ಕಾರ್ಯಚಟುವಟಿಕೆ ಬಾರೆ ಬಾರೆ ಪೈಪೋಟಿ ಪರೀಕ್ಷೆಯಲ್ಲಿ ಸಹಕಾರಿ ವಿಷಯದ ಮಹತ್ವ ಕೂಡಲಿಕ್ಕೆ ಕೋವಲು ಚಾಕ್ರಿಕೊಳ್ಳ ಅವಕಾಶತರ ಮೀದ ಮಕ್ಕಕ್ಕೆ ಮಾಹಿತಿ ಕೊಡುತ್ತದೆ. ಬೇನಿಗಾಲತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಪ ನೀರ ಸಮಸ್ಯೆ ಆಕತನೆ ಕಡತೊಂಡೆ ಕ್ರಮತರ ಮೀದ ಚರ್ಚೆ ನಡೆಸುವಕ್ಕೆ ಸೋಮವಾರಪೇಟೆ ತಾಲೂಕು ಪಂಚಾಯತ್ ಸಭಾ ಬಾಡಿಲ ಸಭೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಂಜ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಹಾಜರಿಯಲ್ಲಿ ನಡೆದಿತ್ತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಎಂಡ ಕೊರವುಕಾರಿಕೆಯಲ್ಲಿ ನಡೆದ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಪಿಂಜ ಅಮೃತ ಯೋಜನೆ ಅಡಿಯಲ್ಲಿ ಇಡೀ ತಾಲೂಕು ನಡೆದಿರುವ ಕಾಮಗಾರಿ ಪರಿಣಾಮಕಾರಿಯಾಯಿತು ಇಲ್ಲಂದು ಬೇರಪರದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಂಜ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಕಾಮಗಾರಿನ ಚುರುಕಲು ನಡೆಸಿತು. ಬೇನಿಗಾಲತ್ತು ಕುಡಿಪ ನೀರಿನ ಸಮಸ್ಯೆ ಆಕತನಕ್ಕೆ ನೋಟಿವನಿಗೆ ಹೋರಾಟ ಮಾಡಿಸಿ ಅಲ್ಲದೆ ಕುಡಿಪ ನೀರಿಗೆ ಸಂಬಂಧಪಟ್ಟಂತೆ ತಂಗತಂಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯುಳ್ಳ ಸಮಸ್ಯೆ ಮೇಲೆ ಸಭೆ ಕರೆಚಿಟ್ಟುಕೊಡುತ್ತದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣೆ